ಲಾಭದಾಯಕವಾಗಿ ಅವರು ಬೆಳೀತಾ ಇದ್ದಾರೆ. ಅವರ ಒಂದು ಕೃಷಿಯ ಅನುಭವ ಜೊತೆಗೆ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ ರಮೇಶ್ ಕುಮಾರ್. ನಮಸ್ಕಾರ ಸರ್. ಇಲ್ಲಿ ಮಳೆಯಾಶ್ರಿತ ಪ್ರದೇಶನೇ ಜಾಸ್ತಿ. ನೀವು ಸಹ ನಿಮ್ಮ ತಂದೆಯಿಂದ ಬಂದಂತಹ ಕೃಷಿ ಭೂಮಿಯಲ್ಲಿ ಯಶಸ್ವಿಯಾಗಿ ಹೂವಿನ ಕೃಷಿಯಲ್ಲಿ ನಿಮಗೊಂಥರ ಕಾಸು ಸಿಕ್ಕಿದೆ, ಬಹಳ ಒಂಥರ ತೃಪ್ತಿನೂ ತಂದಿದೆ. ಹೂವನ್ನ ಎಷ್ಟು ವರ್ಷದಿಂದ ಬೆಳೀತಾ ಇದ್ರು? ಈ ಹೂವಿನ ಕೃಷಿಯನ್ನ ಎಲ್ಲಿಂದ ಕಲ್ತ್ರಿ? ಈ ಪ್ರಯೋಗ ಮಾಡಬೇಕು ಅಂತ ಅನ್ಸಿದ್ದು ಹೇಗೆ? ನಾವು ಸರ್ 15 ವರ್ಷದಲ್ಲಿ ಒಂದು AVT ಕಂಪನಿಯವರು ನಮ್ಮ ಗ್ರಾಮಕ್ಕೆ ಏಜೆಂಟ್ ಆಗಿ ಬಂದರು. ಅವ್ರ ಹತ್ರ ಬೀಜ ಇಸ್ಕೊಂಡು ನರ್ಸರಿನ ಮಾಡಿ ಬೆಳೆನ ಬೆಳೆದ್ವಿ. ಒಂದು ಈಗ 3 ಎಕರೆ ಜಮೀನು ಇತ್ತು ನನ್ನ ಹತ್ರ, ಅದಕ್ಕೆ 8 ಟನ್ನು ಹೂಗಳನ್ನ ಬೆಳೆದೆ. ಈ 8 ಇಲ್ಲ 56,000 ರೂಪಾಯಿ ಆದಾಯನ ಚೆಂಡು ಹೂವಿನಲ್ಲಿ ನಾನು ಕಂಡೆ. ಹಾಗಾಗಿ ಪ್ರತಿ ವರ್ಷನೂ ಸುಧಾ ಚೆಂಡು ಹೂವನ್ನ 15 ವರ್ಷದಿಂದ ಸತತವಾಗಿ ಹಾಕ ಬಂದಿದ್ವಿ. ನಮಗೆ ಅದರಿಂದ ಲಾಸು ಅಂತ ಅನಿಸೇ ಇಲ್ಲ. ಇದು ಅದು ತುಂಬ ಮಳೆಗಾಲದಲ್ಲಿ ಬರೋಂಥ ಆದಾಯ ಆಗಿರೋದ್ರಿಂದ ಸೋನೆ ಮೇಳೆಯಲ್ಲಿ ಬರೋಂಥ ಆದಾಯ ಅದು. ಹಾಗಾಗಿ ಸೋನೆ ಮೇಳೆ ಟೈಮಲ್ಲಿ ಯಾವುದೇ ಬೆಳೆ ಬೆಳೆದರೂ ಸುಧಾ ಅದನ್ನು ಶೇಖರಣೆ ಮಾಡಿ ಮಾಡೋಕ್ಕೆ ನಮ್ಗೆ ಆಯ್ತಿರಲಿಲ್ಲ. ಈ ಚೆಂಡು ಹಾಕೋದ್ರಿಂದ ಸೋನೆ ಮಳೆ ಟೈಮಲ್ಲಿ ಹೂವು ಬಿಡಿಸಿ ಕೊಟ್ಟರೆ ನಮಗೆ ಯಾವುದೇ ಥರದ ತೊಂದರೆಗಳಾಗಿಲ್ಲ. ಹಾಗಾಗಿ ನಾವು ಚೆಂಡು ಹೂವನ್ನೇ ಜಾಸ್ತಿ ಸಂಖ್ಯೆಯಲ್ಲಿ ಬೆಳೀತಾ ಇದ್ದೀನಿ. ಇವಾಗ ಕಂಪ್ಯೂಟರ್ ಸುದ ನನ್ನನ್ನು ಬೆಳವಣಿಗೆ ನೋಡ್ಬಿಟ್ಟು ನೀವೇ ಬೀಜ ಕೊಟ್ಟು ರೈತರನ್ನ ಪರ್ಚೇಸ್ ಮಾಡಿ ಅಂತೇಳಿ ಈ ವರ್ಷ ನನ್ನ ಅವರು ಕಂಪ್ನಿ ಒಳಗಡೆ ನನ್ನ ಕೆಲಸಕ್ಕೆ ತಗೊಂಡು ಕಮಿಷನ್ ರೂಪದಲ್ಲಿ ಕೆಲಸ ಮಾಡೋಕ್ಕೆ ತೊಡಸ್ಕೊಂಡಿದ್ದಾರೆ. ಅಂದರೆ ಬೀಜೋತ್ಪಾದನೆ ಅಥವಾ ಸಸಿಗಳ ಒಂದು ಉತ್ಪಾದನೆಯನ್ನು ನೀವೇ ಮಾಡ್ತಾ ಇದ್ದೀರಿ? ಹೌದು ಸರ್. ನಾವು ಲಾಭದಾಯಕ ಅಂತ ಅನಿಸಿದೆ. ಲಾಭದಾಯಕ ಆಗಿರೋ ದೇಶದಿಂದ ರೈತರುಗಳ ಹತ್ರ ಹೋಗಿ ಈ ಚೆಂಡು ಕಂಪನಿ ಬೀಜನೇ ಹಾಕಿ ಅದರಿಂದ ಇಷ್ಟರಿಂದ ಇಷ್ಟುವರೆಗೆ ನೀವು ಬೆಳೆನೇ ಬೆಳೆದ್ರೆ ಬೋನಸ್ ಕೊಡೋದ್ರ ಮೂಲಕ ಮತ್ತೆ ಆದಾಯವನ್ನು ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ರೈತರ ಹತ್ರ ಭೇಟಿ ಮಾಡಿ ಬೀಜ ಕೊಟ್ಟಿದ್ದೀನಿ. ಅವರು ನರ್ಸರಿ ಮಾಡಿ ಎಲ್ಲ ಬೀಜ ಸೋಯಿಂಗ್ ಮಾಡೋ ನಿಟ್ಟಿನಲ್ಲಿ ತೊಡಗಿದ್ದಾರೆ. ಒಂದು 25 ದಿನಗಳ ತನಕ ಪೈರನ್ನ ಬೆಳೆದು ಅದನ್ನ ನಾಟಿ ಮಾಡ್ತಾರೆ, ಆಗ ಉತ್ಕೃಷ್ಟಿಯಾಗಿ ಬೆಳೆ ಬರುತ್ತದೆ. ಅಂದ್ರೆ ಇರುವಂತ 5 ಎಕರೆ ಭೂಮಿ, 3 ಎಕರೆ ಪ್ರದೇಶ ನೀರಾವರಿ, 2 ಎಕರೆ ಮಳೆಯಾಶ್ರಿತ ಪ್ರದೇಶ, ಇದು ನಿಮ್ಮ ತಂದೆಯವರ ಒಂದು ಕೃಷಿ ಆಸ್ತಿ ಆಗಿತ್ತು. ಅದನ್ನ ನಿಮ್ಮ ಅಣ್ಣ ತಮ್ಮಂದರಿಗೆ ಕೊಟ್ಟಿದ್ದಾರೆ. ನಿಮಗೆ ಬಂದಂತಹ 3/4 ಎಕರೆ ಪ್ರದೇಶದಲ್ಲಿ ನೀವು ಚೆಂಡು ಹೂ ಮಳೆಯಾಶ್ರಿತನಾಗಿರೋ ಸಂಪೂರ್ಣವಾಗಿ ನೀರಾವರಿ. ಇನ್ನು ಮಳೆಯಾಶ್ರಿತ ಪ್ರದೇಶದಲ್ಲಿ ನೀವು ರಾಗಿ, ಜೋಳ, ಗುಚ್ಚಿಯ ಈ ಬೆಳೆಗಳನ್ನ ಬೆಳೀತಾ ಬಂದಿದ್ರಿ. ಈಗ SSLC ವರೆಗೆ ಓದಿದ್ರಿ ರಮೇಶ್ ಕುಮಾರ್. ಆಮೇಲೆ ಏನು ಕೃಷಿ ಮಾಡಕ್ಕೆ ನಿಮ್ ತಂದೆ ಜೊತೆ ಸೇರ್ಕೊಂಡ್ಬಿಟ್ರ? ಏನೆಲ್ಲ ಬೆಳೆಗಳನ್ನ ಆಗ ಬೆಳೀತಾ ಇದ್ರು, ಆಗ ಯಾವ ರೀತಿ ಇತ್ತು ಕೃಷಿ ಬದುಕು, ಈಗ ನಿಮಗೆ ಹೆಂಗ ಅನಿಸ್ತಾ ಇದೆ? ಹಿಂದೆ ನಮ್ಮ ತಂದೆ ಜೊತೆ ಕೈ ಜೋಡಿಸ್ಕೊಂಡು ಕೃಷಿ ಬಗ್ಗೆ ನಾವು ರೈತರುಗಳೇ ಕೆಲಸ ಮಾಡಿ ಸಂಪಾದನೆ ಮಾಡೋ ನಿಟ್ಟಿನಲ್ಲಿ ತೊಡಸ್ಕೊಂಡಿದ್ವಿ. ಈಗ ಯಂತ್ರೋಪಕರಣಗಳೆಲ್ಲ ಬಂದಿದೆ. ಇವತ್ತಿನ ಜನರೇಷನ್ ತಕ್ಕಂತೆ ಎಲ್ಲ ವಸ್ತುಗಳನ್ನ ಬಳಸ್ಕೊಂಡು ನಾವು ಇದರಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಈ ಚಿಯಾ ಬೆಳಿಬೇಕು ಅಂತ ನಿಮ್ಗೆ ಅನ್ಸಿದ್ದಂಗೆ ಎಲ್ಲಿ ಮಾಹಿತಿ ಸಿಕ್ತು, ಅದರಲ್ಲಿ ಏನು ನಿಮ್ಮ ಅನುಭವ? ಚಿಯಾ ಬೆಳೆನ ನನಗಿಂತ ಮೊದಲೇ ರೈತರುಗಳು ಬೆಳೀತಾ ಇದ್ರು. ಅವ್ರನ್ನ ಆದಾಯ ಮೂಲಗಳನ್ನ ಗಮನಿಸಿದಾಗ ನಂದು 1 ಎಕರೆ ನಮ್ಮ ಮನೆಯಲ್ಲಿ ನನಗೆ 1 ಎಕರೆ ಜಮೀನು ಕೊಟ್ಟರು, ನೀನು ಮಾಡ್ಕೊಂಡಪ್ಪ ಇದನ್ನ ಅಂತ. ಹಾಗಾಗಿ 1 ಎಕರೆಗೆ ಚಿಯಾ ಬೆಳೆನ ಹಾಕಿದ್ವಿ. ತುಂಬ ಸರಿ ತುಂಬ ಮಳೆ ಸಿಕ್ತು. ಜಾಸ್ತಿ ಮಳೆ ಆಗಿರೋ ದಿವಸದಿಂದ ನಮಗೆ ನೀರಿನ ಭಾಗ ಅದಕ್ಕೇನು ಜಾಸ್ತಿ ಕೊಡಬೇಕಾದ ಅವಶ್ಯಕ ಇಲ್ಲ, ಮಳಾಶ್ರಯದಲ್ಲೇ ಬೆಳೀತು. ಹಾಗೆ ಅದನ್ನು ಸುಧಾ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಅದನ್ನು ಮಾರಾಟ ಮಾಡಿದ್ದೀನಿ. ಎಷ್ಟು ಸಿಕ್ತು ರೇಟ್ ನಿಮಗೆ ಕೆಜಿಗೆ? ಕೆಜಿಗೆ 180 ರೂಪಾಯಿ ಕ್ವಿಂಟಲ್ಗೆ. 18,000 ರೂಪಾಯಿ ಕ್ವಿಂಟಲ್ಗೆ 18,000 ರೂಪಾಯಿ ಸಿಕ್ತು ನನಗೆ. ಇದು ಒಳ್ಳೆ ಬೆಳೆ ಅಂತಾನೆ ಹೇಳ್ಬೋದು. ಇದರಿಂದ ಸರ್ ವ್ಯವಸಾಯಕ್ಕೆ ಯಾವುದೇ ಒಂಥರ ಗೊಬ್ಬರ, ಔಷಧಿ ಮತ್ತೆ ವ್ಯವಸಾಯನೂ ಜಾಸ್ತಿ ಕೊಡಬೇಕಾಗಿಲ್ಲ. ಅದಕ್ಕೆ ಭಾಳ ಈಸಿಯಾಗಿ ಅದನ್ನ ಬೆಳೆಯಂತ ಕನ್ಸರ್ಟ್ ಆಗಿದೆ ಸರ್ ನನಗೆ. ಹಕ್ಕಿ ಪಕ್ಷಿಗಳು ಈ ಕಾಳನ್ನ ಏನ್ ತಿನ್ನಲ್ಲ, ಯಾವುದೇ ಪ್ರಾಣಿ ಪಕ್ಷಿಗಳಿಂದ ಹಾನಿಯಾಗದೇ ಇರೋಂತ ಬೆಳೆ ಇದು. ಇದು ನಿರಂತರವಾಗಿ ಬೆಳಿಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಹೌದು ಸರ್. ಅದನ್ನ ಹಿಂಗಾರು ಮುಂಗಾರು ಅಂತ 2 ವಿಧಾನಗಳಿದೆ ಸರ್. ಹಾಗಾಗಿ ಮುಂಗಾರು ಬೆಳೆಯಲ್ಲಿ ಬೆಳೆದ್ರೆ ಅದನ್ನ ಒಕ್ಕಣೆ ಮಾಡಿ ಮಾಡೋಕ್ಕೆ ಅನಾನುಕೂಲ ಆಗುತ್ತೆ ಸರ್. ಮಳೆ ಆಶ್ರಯದಲ್ಲಿ ಅದನ್ನ ಒಕ್ಕಣೆ ಮಾಡಿ ಅದನ್ನ ಶೇಖರಣೆ ಮಾಡೋಕ್ಕಾಗಲ್ಲ. ಹಿಂಗಾರು ಬೆಳೆ ಅಂದ್ರೆ ಮಧ್ಯಾವಧಿಯಲ್ಲಿ ನಾವು ಬೆಳೆ ಹಾಕಿದ್ರೆ ಬೇಸಿಗೆ ಕಾಲಕ್ಕೆ ಬರುತ್ತೆ ಅದು. ಅವಶ್ಯಕತೆ ತಕ್ಕಂಗೆ ಮಳೆ ಅಕಸ್ಮಾತ್ ಇಲ್ಲ ಅಂದ್ರೆ ಯಾವ ಕಡೆಯಿಂದ ಒಂದು ನೀರು ಸೌಕರ್ಯನ ಅದಕ್ಕೆ ಕೊಟ್ರೆ ಬೆಳೆ ಚೆನ್ನಾಗಿ ಬರುತ್ತೆ, ರೇಟು ಇರುತ್ತೆ ಚಿಯಾ ಬೆಳೆಯಿಂದ. ಅದಕ್ಕೋಸ್ಕರ ಬೇಸಿಗೆಗೆ ಅದನ್ನ ಒಕ್ಕಣೆ ಮಾಡೋ ನಿಟ್ಟಿನಲ್ಲಿ ಬೇಸಿಗೆಗೆ ಬರೋ ರೀತಿ ನಾವು ಬೆಳೆ ಹಾಕಬೇಕಾಗಿದೆ ಸರ್. ಇನ್ನು ಮನೆಯಲ್ಲಿ ಹಸು ಕರು ಇದೆಲ್ಲ ಇಟ್ಕೊಂಡಿದ್ದೀರಾ ಹೇಗೆ? ಎರಡು ಹಸುಗಳನ್ನ ನಾಟಿ ಹಸುಗಳು, ನಾಟಿ ಹಸುಗಳನ್ನ ಮನೆಯಲ್ಲಿ ಇಟ್ಕೊಂಡಿದ್ವಿ. ಅದಕ್ಕೆ ಏಜಾದ ಕಾರಣದಿಂದ ಅದನ್ನ ಒಂದು ಇದು ಮಾಡಿದೆ. ಈಗ ನಮ್ಮ ಅಣ್ಣ ನಾವಿಬ್ರು ಇನ್ನೂ ಒಂದು ಎತ್ತು ಒಂದೇ ಹಸುನ ಸಾಕೊಂಡಿದ್ದೀವಿ. ಅವು ಸುದಾ ನಮ್ಮ ಜೊತೆ ಬೆಳವಣಿಗೆಲಿದ್ದಾವೆ. ಇನ್ನು ಈ ಸಾಮಾಜಿಕ ಸಮಸ್ಯೆಗಳನ್ನು ಗಮನಿಸ್ತಾ ಇದ್ದ ನಿಮಗೆ ಗ್ರಾಮ ಪಂಚಾಯಿತಿಯ ಒಂದು ಸದಸ್ಯತ್ವ ಬೇಕು ಅಂತ ಪ್ರಯತ್ನ ಪಟ್ರಿ, ಅದರಲ್ಲಿ ನೀವು ಯಶಸ್ವಿ ಗಳಿಸಿದ್ರಿ, ಉಪಾಧ್ಯಕ್ಷರು ಆಗಿ ಸೇವೆ ಸಲ್ಲಿಸಿದ್ರಿ. ಹೇಳಿ, ಈ ಒಂದು ಗ್ರಾಮ ಪಂಚಾಯಿತಿಯಿಂದ ಕೃಷಿ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಅವಕಾಶಗಳಿರುತ್ತೆ, ನೀವು ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು? ಸರ್, ಕೃಷಿ ಹೊಂಡದಿಂದ ರೈತರಿಗೆ ಅನುಕೂಲ ಅನ್ನೋದು ನಮಗೆ ಕಂಡುಬಂತು ಸರ್. ಅವ್ರ ಜಮೀನಿನ ಹಳ್ಳದ ಪ್ರದೇಶದಲ್ಲಿ ಕೃಷಿ ಹೊಂಡ ಮಾಡಿ ಮಳೆ ಆಶ್ರಯದ ನೀರನ್ನ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅವರು ತಾತ್ಕಾಲಿಕವಾಗಿ ಯಾವಾಗ ಮಳೆ ಇಲ್ಲದೆ ಸಂದರ್ಭದಲ್ಲಿ ನೀರು ಬೇಕು ಅದನ್ನ ಅವರು ಶೇಖರಣೆ ಮಾಡಿ ಬಳಸ್ಕೋಬಹುದು ಅಂದ್ಬಿಟ್ಟು ಇದನ್ನ ಕೊಟ್ಟಿವಿ ಸರ್. ಭೂಮಿಲಿ ಕೃಷಿ ಹೊಂಡಗಳನ್ನ ಅಂದ್ಕೊಂಡಿದ್ದೀವಿ. ಅದೊಂದು ಪ್ರಮುಖವಾಗಿ ಪ್ರಮುಖ ಅದಲ್ಲದೆ ಇನ್ನೇನು ಪ್ರಮುಖವಾಗಿ ಕಾರ್ಯಕ್ರಮಗಳನ್ನ ನೀವು ಮಾಡಿದ್ದು? ಗ್ರಾಮದ ಒಳಗಡೆ ಸ್ವಚ್ಛತೆ ಬಗ್ಗೆ ಮತ್ತೆ ಒಂದು ನಮ್ಮದು ಶಿಫ್ಟ್ ಏರಿಯಾ ಆಗಿರೋದ್ರಿಂದ ಮನೆಗಳ ಸಂಖ್ಯೆ ಎಲ್ಲ ಕಡಿಮೆ ಇತ್ತು. ತುಂಬಾ ಉಲ್ಸಡ್ಡು ಹಂಚಿನ ಮನೆಗಳಿದ್ವಿ. ಮನೆ ಒತ್ತಡದಿಂದ ನಾನು ತುಂಬಾ ಸದಸ್ಯರುಗಳ ಜೊತೆ ಒತ್ತಡ ಮಾಡಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆಗಳನ್ನ 37 ಮನೆಗಳನ್ನ ತಂದುಕೊಟ್ಟು ಅವರೆಲ್ಲ ಮನೆಯನ್ನ ಆರ್ಸಿಸಿ ಮನೆಗಳನ್ನ ಕಟ್ಟಿಕೊಂಡು ಸುಖಕರವಾಗಿ ಚೆನ್ನಾಗಿ ಬಾಳ್ತಾ ಇದ್ದಾರೆ. ಆಮೇಲೆ ಹಸು ಸಾಕೋದ್ರ ಬಗ್ಗೆ ನೀರಿನ ಕೊರತೆ ಬೇಸಿಗೆಗೆ ಇರೋದ್ರಿಂದ ನೀರಿನ ತೊಟ್ಟಿಗಳು ಸುದಾ ಅವಶ್ಯಕತೆ ಇದ್ದ ಕಡೆ ಒಂದು 3 ಕಡೆ ತೊಟ್ಟಿಗಳ ಕಟ್ಟಿಸಿ ಅವೆಲ್ಲ ದನಕರುಗಳಿಗೆ ಅನುಕೂಲಗಳಾಗಿದೆ. ಇನ್ನು ಒಬ್ಬ ಕೃಷಿಕ ಯಶಸ್ವಿಯಾಗಬೇಕಾದ್ರೆ ಈಗ ಹೆಚ್ಚು ಆದಾಯ ಕೊಡುವಂತಹ ಬೆಳೆಗಳನ್ನ ಬೆಳಿಬೇಕಾಗುತ್ತೆ. ನಿಮಗೆ ಚೆಂಡು ಹೂ ಗಮನಕ್ಕೆ ಬಂತು, ನೀವು ಮಾಡಿದ್ರಿ. ಹೇಳಿ, ಚೆಂಡು ಹೂವಿನ ಕೃಷಿಯಲ್ಲಿ ಏನೆಲ್ಲ ವಿಚಾರಗಳನ್ನ ಒಳಗೊಂಡಿರುತ್ತೆ? ಒಂದು, ಅವರು ಬೀಜ ಕೊಡ್ತಾರಾ ಕಂಪ್ನಿಯವರು ಅಥವಾ ಸಸಿನೇ ಕೊಡ್ತಾರಾ? ನೀವು ಬೀಜ ಕೊಡ್ತಾರೆ, ಅದನ್ನ ನೀವು ಸಸಿ ಮಾಡಬೇಕು. ಹೇಳಿ, ಸಸಿ ಮಾಡಿ ಹೆಂಗ್ ಮಾಡ್ಕೋತೀರಿ? ಸರ್, ಬೀಜ ಕೊಡ್ತೀವಿ, ಆ ಭೂಮಿನ ಪಟ್ಟು ಮಾಡಿ ಶೇಖರಣೆ ಮಾಡಿ ಸೋಯಿಂಗ್ ಮಾಡಿ ಬೀಜನ ಹೋದು ನೀರೆಲ್ಲ ಹಾಕಿ 25 ದಿನದೊಳಗೆ ಅದನ್ನ ಪೈರ್ನ ಬೆಳೆದು 20 ದಿನದ ಮೇಲೆ ನಾಟಿ ಮಾಡ್ತಾರೆ. ನಾಟಿ ಮಾಡಿದ 45 ದಿನಗಳಲ್ಲಿ ಅವರಿಂದೇ ಒಂದು ಔಷಧಿಗಳನ್ನ ತಯಾರು ಮಾಡಿದ್ದಾರೆ. ಚೆಂಡು ಬೆಳೆದು ಯಾವ್ಯಾವ ಮೆಡಿಸಿನ್ಗಳನ್ನ ಕೊಟ್ಟರೆ ಚೆಂಡು ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪನಿಯವರೇ ಔಷಧಿಗಳನ್ನ ಕೊಡ್ತಾರೆ. ಅದನ್ನ 45 ದಿನದ ಒಳಗಡೆ 3 ಕಿಟ್ ಒಂದು ಔಷಧಿಗಳು ಕೊಡ್ತಾರೆ ಸರ್. ಆ 3 ಕಿಟ್ನ 45 ದಿನಗಳನ್ನ ಮಾಡಿದ್ರೆ ಒಂದು ಎಕರೆಯಲ್ಲಿ 10 ಟನ್ ಹೂನ ಬೆಳಿಬೋದು. ಅದು 50 ದಿನಕ್ಕೆ ನಮಗೆ ಆದಾಯನ ತಂದು ಕೊಡ್ತೇವೆ ಸರ್. ನಾಟಿ ಮಾಡಿದ 50 ದಿನಕ್ಕೆ ಹೂವು ಬಿಡೋಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಒಂದು ವಾರದಲ್ಲಿ ಒಂದಿನ ಕಂಟಿನ್ಯೂ ಆಗಿ ಕುಯ್ಕೋದ್ರೆ 8-10 ಬೀಡವರೆಗೂ ಚೆಂಡುವನ್ನ ಕುಯ್ತೀವಿ. ಅದು 10 ಟನ್ವರೆಗೆ ಬರುತ್ತೆ. ಹಾಗೆ ಅದರ ಆದಾಯ ಮೂಲ 7 ರೂಪಾಯಿ ಅಂತ ಹೇಳಿದ್ರೆ 70,000 ರೂಪಾಯಿ ದುಡ್ಡಾಗುತ್ತೆ. ಅದರಲ್ಲಿ 10 ಟನ್ ಬೆಳೆದಿರೋರಿಗೆ ಒಂದು ಗೌರವಧನಯುತವಾಗಿ ಬೋನಸ್ ನಡೀತೀರಿ, 50 ಪೈಸೆ ಕೊಡ್ತಾರೆ. ಅದು ಸುದಾ 6,000 ಜನರುಗಳ ಅಷ್ಟು ಬೋನಸ್ ಬರುತ್ತೆ. ಅಂದ್ರೆ ಅವರೇ ಬಂದು ತಗೊಂಡು ಹೋಗ್ತಾ ಇದ್ದು ಅದನ್ನ ಇಲ್ಲಿ ಸ್ಥಳೀಯವಾಗಿ ಏಜೆಂಟ್ಗಳೊಂದಿಗೆ ಮಾಡಿದ್ದಾರೆ. ಅವರು ಆ ಕಂಪನಿಯಿಂದ ಕಳಿಸಿದಂತ ಗಾಡಿಗಳೆಲ್ಲ ತುಂಬಿ ಅಲ್ಲಿ ಕಳಿಸ್ತಿದ್ವಿ, ಫ್ಯಾಕ್ಟ್ರಿ ಕಳಿಸ್ತಿದ್ವಿ. ಅಲ್ಲಿಂದ ನಮಗೆ ರೈತರು ಅನುಕೂಲ ತಗಂತೆ, ಕ್ಯಾಶ್ ಬೇಕು ಅಂದ್ರೆ ಕ್ಯಾಶ್ ಬರುತ್ತೆ. ಅಕೌಂಟ್ ನಮ್ಗೆ ಬೇಕು, ಕ್ಯಾಶ್ ಬೇಡ ಅಕೌಂಟ್ಗೆ ಹಾಕಿ ಅಂತ ಹೇಳ್ತಾರೆ ಸರ್. ಅಕೌಂಟ್ಗೂ ಅಕೌಂಟ್ ನಿಟ್ಟಿನಲ್ಲಿ ಆ ಕಂಪನಿ ನಾವೆಲ್ಲ ಜೊತೆ ಕೆಲಸ ಮಾಡ್ತಾ ಇದ್ವಿ. ಅಂದ್ರೆ ಮಾರುಕಟ್ಟೆ ಸಮಸ್ಯೆ ಅನ್ನೋದೇ ಇಲ್ಲ ಇಲ್ಲಿ? ಮಾರುಕಟ್ಟೆ ಸಮಸ್ಯೆ ಇಲ್ಲ ಸರ್. ಇಲ್ಲಿ 50 ದಿನಗಳಲ್ಲಿ ಬೆಳೆ ಬರುತ್ತೆ, ಅದು ಲಾಭದಾಯಕ ಅಂತ ನಿಮ್ಗೆ ಗೊತ್ತಿದೆ? ನಮ್ಗೆ ಗೊತ್ತಿದೆ. ವರ್ಷಕ್ಕೆ 2 ಬೆಳೆ ಬೆಳಿಬೋದಾಯ್ದ? ಇಲ್ಲ ಸರ್, ಅದು ಒಂದೇ ಬೆಳೆ ಬೆಳೆಯಕ್ಕಾಗುತ್ತೆ. ಅದನ್ನ ಚೆಂಡುವನ್ನ 2ನೇ ಬಾರಿ ಹಾಕಲ್ಲ. ಈಗ ಹತ್ತಿ ಬೆಳ್ಕೊಂಡು ರಾಗಿ ಹಾಕ್ತಿವಲ್ಲ, ಆತರ ಹಾಕಕ್ಕಾಗಲ್ಲ. ಆ ಭೂಮಿಲಿ ಒಂದೇ ಬೆಳೆನ ಚೆಂಡುವನ್ನ ಬೆಳೆಯಕ್ಕಾಗುತ್ತೆ. ಒಂದು ಬೆಳೆ ಬೆಳೆದಾದ್ಮೇಲೆ ಆ ಪ್ರದೇಶದಲ್ಲಿ ಏನ್ ಮಾಡ್ತೀರಿ? ಚಿಯಾ ಮತ್ತೆ ರಾಗಿ ಮತ್ತೆ ಜೋಳ, ಇವು ನಮ್ಗೆ ಅನುಕೂಲ ತಕ್ಕಂತೆ ನಾವು ಹಾಕೊಂಡು ಬೆಳೆಗಳಲ್ಲಿ ಯಾವ್ದಾದ್ರು ಒಂದು ಬೆಳೆನ ಬೆಳಿತೀವಿ. ಇನ್ನು ನಿಮ್ಗೆ ಆದಾಯದ ಮೂಲ ಹೆಂಗೆ ರಮೇಶ್ ಕುಮಾರ್? ಹಾಗಾದ್ರೆ ಕೃಷಿಯೆಲ್ಲ ನಿಮಗೆ ಜಾಸ್ತಿ ಆದಾಯನಾ ಅಥವಾ ಬೇರೆ ಚಟುವಟಿಕೆಗಳಿಂದ ನಿಮಗೆ ವರಮಾನ ಬರುತ್ತಾ? ಹೇಗೆ ಬೇರೆಯಿಂದ ವರಮಾನ ಇಲ್ಲ, ಕೃಷಿಯಿಂದನೇ ವರಮಾನ ಇದೆ. ರಾಜಕೀಯವಾಗೂ ಸ್ವಲ್ಪ ಜನ ಇದ್ವಲ್ಲ, ಅದ್ರ ಬೆಳವಣಿಗೆ ಮೂಲಕನೂ ಸಾಮಾಜಿಕವಾಗಿ ಹೋಗ್ತಾ ಇದ್ದೀವಿ. ಇನ್ನು ರಾಗಿ ಮತ್ತೆ ಜೋಳ, ಜೋಳ ಯಾವುದು? ಅಲ್ಲಿ ಜೋಳನ ಮುಸ್ಕಿನ ಜೋಳ ಗೇಲ್ ಅಂತ ಕರೀತಿರೋದು ನೀವು? ಚಿಯಾಗೆ ಗೇಲ್ ಅಂತ ಕರೀತಾರೆ. ಚಿಯಾಗೆ ನಮ್ಮ ಎಚ್ಚರಿಕೋಟೆ ತಾಲೂಕಲ್ಲಿ ಗೇಲು ಅಂತ ಕರೀತಾರೆ. ಒಟ್ಟಾರೆ ಇಲ್ಲಿಯ ಒಂದು ಕೃಷಿ ಚಿತ್ರಣ ಯಾವ ರೀತಿ ಬದಲಾವಣೆ ಆಗಿದೆ ನೀರಿನ ಒಂದು ಸೌಲಭ್ಯ ಸಿಕ್ಕ ಮೇಲೆ? ಇಲ್ಲಿ ಕಳೆದ ಬಾರಿಗಿಂತ ಈಗ ನಮ್ಮ ಎಜರಿ ಕೋಟೆ ಭಾಗದಲ್ಲಿ ಮತ್ತೆ ಎಡದಂಡೆ ಬಲದಂಡೆ ನಾಲೆ ಆಗಿರೋದ್ರಿಂದ ಕಬಿನಿ ನಾಲೆ ಇದೆ ಸರ್ ನಮ್ಮ ತಾಲೂಕಲ್ಲಿ. ಹಾಗಾಗಿ ನೀರು ಒಂದು ಎರಡು ಬೆಳೆ ಕೊಡುವಂತ ನಿಟ್ಟಿನಲ್ಲೆಲ್ಲ ಸೌಕರ್ಯಗಳಿದೆ ನಮಗೆ ಶೇಖರಣೆ ಮಾಡಿಟ್ಟು. ಹಾಗಾಗಿ ಆ ಅರ್ಧ ಪ್ರದೇಶ ನೀರಾವರಿಗೆ ಸಂಬಂಧಪಟ್ಟಂಗಿದೆ, ಇನ್ನ ಅರ್ಧ ಪ್ರದೇಶ ಗೆದ್ದಲು ಭೂಮಿ ಇದೆ. ಅಲ್ಲೂ ಗೆದ್ದಲು ಭೂಮಿಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೋರ್ವೆಲ್ಗಳು ಶುದ್ಧ ಆಗಿ ಅಲ್ಲೂ ಸುದ ನೀರಾವರಿಗೆ ಸಂಬಂಧಪಟ್ಟಂಗೆ ಬೆಳೆ ಬೆಳೀತಿದ್ರೆ. ಈ ಕೃಷಿ ಹೊಂಡಗಳನ್ನ ಹೆಚ್ಚು ನೀವು ಗೆಜ್ಜಲು ಭೂಮಿ ಅಲ್ಲೇ ಜಾಸ್ತಿ ಮಾಡಿದಿರಿ. ಪಂಪ್ ಸೆಟ್ ಯಾರ ಹತ್ರ ಇರಲ್ಲ ಅವ್ರಿಗೆ ಉತ್ತೇಜನ ಮಾಡಿ ಈ ತರ ಮಾಡ್ಕೊಳ್ಳಿ, ಮಳೆಯಿಂದ ಆಶ್ರಯದಿಂದ ನಿಮಗೆ ಅನುಕೂಲಗಳು ಆಗುತ್ತೆ. ಹಾಳಾಗುವಂತ ಸಂದರ್ಭದಲ್ಲಿ ಆ ಶೇಖರಣೆ ನೀರಿನ ಜೆಟ್ ಮೂಲಕನೋ ಇಲ್ಲ ಐಸರ್ ಮೂಲಕನೋ ಹಾಕೊಂಡ್ರೆ ನೀವು ಹಾನಿಯಾಗಬಾರ್ದಂಗೆ ಬೆಳೆನ ಒಂದು ತೆಗಿಬಹುದು, ಒಂದು ಬೆಳೆ ಆದ್ರೂ ತೆಗೆದು ಜೀವನ ರೂಪಿಸ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅಂತ ಇದು ಮಾಡ್ತಿದ್ದೆ ಸರ್. ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೀರಿ. ರಮೇಶ್ ಕುಮಾರ್ ಈಗ ಹೇಳಿ, ಈಗ ಸಸಿ ಮಡಿ ಮಾಡ್ತಾರೆ, ಆಮೇಲೆ ಹೂವನ್ನ ಬೆಳೆದು ಮಾರುಕಟ್ಟೆ ಕೊಡ್ತಾರೆ, ಹಣನು ಕೊಡ್ತಾರೆ. ಈಗ ಪ್ರತಿ ಬೆಳೆಗೆ ಪ್ರತಿ ಒಂದು ಹೂವಿನ ಚೆಂಡು ಹೂವನ್ನ ಹಾಕಕ್ಕಿಂತ ಮುಂಚೆ ಭೂಮಿ ಸಿದ್ಧತೆಯನ್ನ ವಿಶೇಷವಾಗಿ ಏನಾದ್ರು ಬೇರೆ ರೀತಿ ಮಾಡ್ಬೇಕಾಗತ್ತಾ, ಆ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತೀರಿ? ಭೂಮಿನ ಬೇಸಿಗೆ ಕಾಲದಲ್ಲಿ ಉಳುಮೆ ಮಾಡಿ ಇಟ್ಕೊಂಡ್ರೆ ಮಣ್ಣಿನ ಪ್ರಮಾಣ ಫಲವತ್ತತೆ ಜಾಸ್ತಿ ಬರುತ್ತೆ ಸರ್. ಈಗ ನಾವು ಶೀತಾಂಶ ಇದ್ದಾಗ ಉಳುಮೆ ಮಾಡಿ ಮಾಡಿದಾಗ ಅದು ಕಾಯಿ ಮಣ್ಣು ತರ ಆಗಿ ಯಾವುದೇ ಬೆಳೆ ಹಾಕಿದ್ರೂ ಸುದ ಉತ್ಕೃಷ್ಟವಾಗಿ ಬರಲ್ಲ. ಬೇಸಿಗೆಯಲ್ಲಿ ಅದು ಉಳುಮೆ ಮಾಡಿ ಬಿಸಿಲ ಪ್ರಮಾಣದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕಾದು ಆಗಿ ಅದನ್ನ ನಾಟಿ ಮಾಡಿ ನೀರು ಹಾಯಿಸಿಕೊಂಡು ನಾಟಿ ಮಾಡೋದ್ರಿಂದ ಈ ತಾಪಮಾನದಲ್ಲಿ ಅದನ್ನ ಈಗ ಲೆದರ್ ಏನಿದೆ ಈ ಟೈಮಲ್ಲಿ ಹಾಕಿದ್ರೇ ಇಳುವರಿ ಹೆಚ್ಚಾಗಿ ಬರ್ತದೆ ಸರ್. ಹಾಗಾಗಿ ನೀರನ್ನ ಹಾಯಿಸಿಕೊಂಡು ನಾಟಿ ಮಾಡಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿನೂ ಬರುತ್ತೆ. ಇನ್ನು ಸಾವಯವ ಗೊಬ್ಬರಗಳ ಒಂದು ಬಳಕೆ ಹೇಗೆ ನಿಮ್ಮ ಕೃಷಿ ಭೂಮಿಯಲ್ಲಿ ಆಗುತ್ತೆ? ಈ ಹೂವಿನ ಕೃಷಿಗೂ ಏನಾದರೂ ಹೆಚ್ಚು ಸಾವಯವ ವಸ್ತುಗಳನ್ನೇ ಗೊಬ್ಬರವಾಗಿ ಬಳಕೆ ಮಾಡ್ತಾರೋ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದಾರೆ? ರಾಸಾಯನಿಕ ಗೊಬ್ಬರಗಳು ಅವಶ್ಯಕತೆ ಈ ಚೆಂಡು ಹೂಗೆ ಸ್ವಲ್ಪ ಇದೆ. ಹೇಗಿದೆ ಅಂತ ಹೇಳಿದ್ರೆ ಚೆಂಡು ಬೆಳೆಗೆ DAP ಹಾಕಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆ ಬರ ವ್ಯವಸ್ಥೆ ನಾವು ಕಂಡದ್ದು. ನಮ್ಮ ಭೂಮಿಗಳಲ್ಲಿ 20-25 ಎಲ್ಲ ಹಾಕಿದ್ವಿ. ಅದಕ್ಕಿಂತ ಹೆಚ್ಚಾಗಿ DAP ಹಾಕಿದ್ರೆ ಯಾವುದೇ ರೋಗಗಳು ಬರದೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೂವನ್ನು ಬರ ನಿಟ್ಟಿನ ನಾವು ಇಸ್ಕೊಂಡಿದ್ದೀವಿ ಸರ್. ಈ ಹೂವಿನ ಕಟಾವು ನೀವೇ ಮಾಡ್ಕೊಡ್ಬೇಕಾ ಅಥವಾ ಅವ್ರು ಬಂದು ಮಾಡ್ಕೋತಾರ ಕಂಪ್ನಿಯವರು? ಇಲ್ಲ ಸರ್, ನಮ್ಮ ರೈತರೇ ಅದನ್ನ ಮೂಟ ಮಾಡಿ ಕೂದು ಮೂಟ ಮಾಡಿ ಇಟ್ಟರೆ ಅವ್ರು ತೂಕ ಮಾಡಿ ಲಾರಿಗೆ ತಗೊಂಡು ಹೋಗ್ತಾರೆ. ಹೂವಿನ ಗುಣಮಟ್ಟವನ್ನು ಕಾಪಾಡೋ ದೃಷ್ಟಿಯಿಂದ ಏನಾದರೂ ವಿಶೇಷವಾಗಿ ಸಲಹೆ ಸೂಚನೆಗಳು ಕೊಡ್ತೀರಾ ನೀವು? ಹೂವು ಅಂದಾಗ ಪ್ರಕೃತಿಯಲ್ಲಿ ಇರೋಂಥ ದುಂಬಿಗಳು ಕೀಟಾಣುಗಳು ಅದಕ್ಕೆ ಶೇಖರಣೆ ಇರ್ತದೆ ಸರ್, ಅಲ್ಲಿಗೆ ಬರೋವಂಥದ್ದು. ಅದಕ್ಕಾಗಿಯೇ 3 ಕಿಟ್ಟು ಔಷಧಿಗಳಲ್ಲಿ ವಿಧ ವಿಧವಾದ ಔಷಧಿಗಳನ್ನ ತಯಾರು ಮಾಡಿ ಪ್ಯಾಕಿಂಗ್ ಮಾಡಿರ್ತಾರೆ ಸರ್. ಮಿಶ್ರಣ ಮಾಡಿ ಅಷ್ಟು ಔಷಧಿಗಳನ್ನು ಶೇಖರಣೆ ಮಾಡಿದಾಗ ಫ್ರೈ ಮಾಡಿದಾಗ ಗಿಡಕ್ಕೆ ಕೀಟಾಣುಗಳು ರೋಗಗಳು ಬರಲ್ಲ. ಅದು ಕೀಟಾಣು ಬಂದರೆ ಅವತ್ತಿನ ಚೆಂಡುವನ್ನು ಮುಗ್ಗಿನ ಮೇಲೆ ಕುತ್ಕೊಂಡ್ರೆ ಆ ಚೆಂಡುವನ್ನು ಮುಗಿಸ್ತಾರೆ, ಮತ್ತೆ ಅದರಿಂದ ಅವಶ್ಯಕತೆ ಇರಲ್ಲ, ಅದು ಹಾಳಾಗಿ ಹೋಗುತ್ತೆ. ಹಾಗಾಗಿ ಅವ್ರು ಕೊಟ್ಟಂತ ಔಷಧಿನ ನಾವು ತಕೊಂಡ್ರೆ ಬಳಸ್ತ್ರೆ ರೋಗ ರುಜಿನಗಳು ಕೀಟಗಳಿಂದ ಯಾವುದೋ ಹಾನಿ ಆಗಲ್ಲ ಅಂತ ಹೇಳ್ತೀನಿ ಸರ್. ಅದೇ ಒಟ್ಟಿನಲ್ಲಿ ರಾಸಾಯನಿಕಗಳು ಕೆಲವು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅನಿವಾರ್ಯವಾಗಿ ಬಳಕೆ ಮಾಡಬೇಕಾಗುತ್ತೆ ಗುಣಮಟ್ಟದ ಹೂವನ್ನ ಪಡೆಯುವ ದೃಷ್ಟಿಯಿಂದ. ಒಟ್ಟಾರೆ ನಿಮಗೆ ಹೆಂಗನ್ಸುತ್ತೆ, ಈ ಕೃಷಿ ಭೂಮಿಯಲ್ಲಿ ದಿನದಿಂದ ದಿನಕ್ಕೆ ರಾಸಾಯನಿಕಗಳ ಪ್ರಮಾಣ ಕಡಿಮೆ ಆಗ್ತಿದೆಯಾ, ಸಾವಯವ ಅಂಶಗಳನ್ನ ಮಣ್ಣಿಗೆ ಸೇರಿಸೋ ನಿಟ್ಟಿನಲ್ಲಿ ಯಾವ ಥರ ಪ್ರಯತ್ನಗಳಿದೆ ಅಂತ ನಿಮ್ಗನ್ಸುತ್ತೆ? ಸಾವಯವ ಗೊಬ್ಬರಗಳನ್ನ ನಮ್ಮ ಹಸುಗಳ ಮೂಲಕ ತಯಾರು ಮಾಡಿ ಅದನ್ನು ಸುದ ಪ್ರೆಸೆಂಟ್ ಇವತ್ತಿಗೆ ತೋರಿಸ್ತಿದ್ರು ಬೆಳೆ ನಾವು ಸಾವಯವ ಗೊಬ್ಬರ ಹಾಕಿದ್ರೆ ಅದು ಅಂತಂತೂ ತಾರವಾಗಿ ಈಗ ನಾವು ಏನು ಹೇಳ್ತೀವಿ ಅಂದರೆ ಮಾತ್ರೆ ಕುಡಿದ್ರೆ ತಲೆನೋವು ಹೋಗುತ್ತೆ ಅಂತೀವಲ್ಲ, ಹಾಗೆ ತಲೆನೋವು ಔಷಧಿ ಹಾಕಿ ಸಾರಿಸ್ಕೊಂಡ್ರೆ ಲೇಟಾಗಿ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅಂತಂತವಾಗಿ ಅದು ಸಾಕಾರ ಕೊಡ್ತದೆ, ಪರಿಣಾಮವನ್ನು ತೋರಿಸ್ತದೆ. ರಾಸಾಯನಿಕ ಗೊಬ್ಬರ ಬೇಗ ಕೊಡುತ್ತದೆ ಅಷ್ಟೇ, ಪರಿಣಾಮ ಬೀರುತ್ತೆ. ಒಳ್ಳೇದು ರಮೇಶ್ ಕುಮಾರ್, ಇದುವರೆಗೆ ಹೂವಿನ ಕೃಷಿಯಲ್ಲಿ ನಿಮ್ಮ ಅನುಭವ ಹಾಗೇನೆ ಸಾಮಾಜಿಕ ಸೇವೆಯಲ್ಲಿ ನಿಮ್ಮ ಕೃಷಿ ಕುರಿತಾದ ನಿಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಖಂಡಿತ ಕೇಳಿದವ್ರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಈ ಕಾರ್ಯಕ್ರಮ ಕೇಳ್ತಿರೋರಿಗೆ ಒಂದು ಅಭಿಪ್ರಾಯ ಇರುತ್ತೆ, ನಾವು ರಮೇಶ್ ಕುಮಾರ್ ಜೊತೆ ಮಾತಾಡಿದ್ರೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಬೋದಾ ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿ. ನನ್ನ ಹೆಸರು ಕೆ ರಮೇಶ್ ಕುಮಾರ್ ಅಂತೇಳಿ. ನನ್ನ ದೂರವಾಣಿ ಸಂಖ್ಯೆ 87 46 91 10 73 87 46 91 10 73 87 46 91 10 73 ಬಹಳ ಸಂತೋಷ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಮಿಶ್ರ ಕೃಷಿ ಹಾಗೂ ಕೃಷಿ ಮಾರುಕಟ್ಟೆಯ ಅನುಭವವನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ಹುಲಿಕುರದಲ್ಲಿ ಹೂವಿನ ಕೃಷಿ ನಡೆಸುತ್ತಿರುವ ಕೆ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನಲ್ಲಿನ ಸಾರ್ಥಕತೆಯನ್ನು ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ತಳೂರಿನ ಪ್ರಗತಿಪರ ಕೃಷಿಕ ಎಸ್ ಸೋಮಶೇಖರ್ ಹಾಗೂ ಹೆಗ್ಗಡದೇವನಕೋಟೆ ತಾಲೂಕು ಸೊಳ್ಳೇಪುರ ಪುನರ್ವಸತಿ ಕೇಂದ್ರದ ಪ್ರಗತಿಪರ ಕೃಷಿಕ ವಿಜಯ್ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. 2022-23 ಸಾಲಿನಲ್ಲಿ ರಂಗಸಮುದ್ರ ತೋಟಗಾರಿಕೆ ತರಬೇತಿ ಕೇಂದ್ರ ಮೈಸೂರು ಇಲ್ಲಿ May 2 ಮುಂದಿನ ವರ್ಷ ಅಂದರೆ 28 February 2023 ಪಹಣಿ ಹೊಂದಿರುವ ಮೈಸೂರು ಚಾಮರಾಜನಗರ ಜಿಲ್ಲೆಯ ಮಹಿಳಾ ಮತ್ತು ಪುರುಷ ರೈತ ಅಭ್ಯರ್ಥಿಗಳಿಗೆ 10 ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮಹಿಳಾ ಮತ್ತು ಪುರುಷ ರೈತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾಗಿರಬೇಕು. ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 18-30 ವರ್ಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 18-33 ವರ್ಷ ಹಾಗೂ ಮಾಜಿ ಸೈನಿಕರಿಗೆ 33-65 ವರ್ಷ. ಅರ್ಜಿಗಳನ್ನು April 16 ನೀಡಲಾಗುತ್ತದೆ. ಅರ್ಜಿ ಫಾರಂಗಳನ್ನು ತೋಟಗಾರಿಕೆ ಉಪನಿರ್ದೇಶಕರು ಜಿಲ್ಲಾ ಪಂಚಾಯತ್ ಮೈಸೂರು ಅಥವಾ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ರಾಜ್ಯ ವಲಯ ಮೈಸೂರು ಇವರ ಕಚೇರಿಯಲ್ಲಿ ಅಥವಾ ಇಲಾಖೆಯ ವೆಬ್ಸೈಟ್ HTTPS://horticulturedir.karnataka.gov.in ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಹೆಚ್ಚಿನ ವಿವರಗಳಿಗೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ರಾಜ್ಯ ವಲಯ ಕರ್ಜನ್ ಪಾರ್ಕ್ ಮೈಸೂರು ಇವರನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ. ಇವರ ದೂರವಾಣಿ ಸಂಖ್ಯೆ 08212977572. ಮಾರುಕಟ್ಟೆಯಿಂದ ಹಣ್ಣು ತರಕಾರಿಗಳನ್ನ ಮನೆಗೆ ತಂದ ಮೇಲೆ ಕೆಲವೊಂದು ತರಕಾರಿ ಹಣ್ಣುಗಳನ್ನ ಎಷ್ಟು ತೊಳೆದ್ರೂ ಕೂಡ ಅದು ಕಂಟಿರುವಂತಹ ರಾಸಾಯನಿಕ ಹೋಗೋದಿಲ್ಲ. ಹೀಗಾಗಿ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IIHR ಹರ್ಬಿ ವಾಶ್ ಎಂಬ ಹಣ್ಣು ಮತ್ತು ತರಕಾರಿಗಳನ್ನ ತೊಳೆಯುವಂತಹ ಉತ್ಪನ್ನವನ್ನ ಆವಿಷ್ಕರಿಸಿದೆ. 1 ನೀರಿಗೆ 2 ಹರ್ಬಿ ವಾಶ್ ಪುಡಿಯನ್ನ ಹಾಕಿ ಕಲಕಬೇಕು. ನಂತರ ಅದಕ್ಕೆ ಹಣ್ಣು ತರಕಾರಿಗಳನ್ನ ಹಾಕಿ 15 ಬಿಟ್ಟು ಬಳಿಕ ಮಾಮೂಲಿ ನೀರಿನಲ್ಲಿ ತೊಳೆದು ಹಣ್ಣು ತರಕಾರಿಗಳನ್ನ ಆರಾಮವಾಗಿ ಬಳಸಬಹುದು. 10 ಪುಡಿ ಹೊಂದಿರುವ ಹರ್ಬಿ ವಾಶ್ ಸಣ್ಣ ಪ್ಯಾಕೆಟ್ಗಳಲ್ಲಿ ಕೂಡ ದೊರೆಯೋದ್ರಿಂದ ಗ್ರಾಹಕರಿಗೆ ಇದರಿಂದ ಅನುಕೂಲ ಆಗುತ್ತೆ. ಅದೇ ರೀತಿ ಸ್ವಉದ್ಯಮ ಆರಂಭಿಸುವವರು ಕೂಡ ಈ ತಂತ್ರಜ್ಞಾನವನ್ನ ಖರೀದಿ ಮಾಡಬಹುದು ಅಂತ IIHR ನ ನಿರ್ದೇಶಕರು ತಿಳಿಸಿದ್ದಾರೆ. ತರಕಾರಿ ಅಂದ್ರೆ ಸಾಮಾನ್ಯವಾಗಿ ಹಣ್ಣುಗಳ ಹೊರತಾಗಿ ಆಹಾರದಲ್ಲಿ ಉಪಯೋಗಿಸಲ್ಪಡುವ ಸಸ್ಯಗಳ ಬಿಡಿ ಭಾಗಗಳು ಅಂತಲೇ ಹೇಳಬಹುದು. ಪ್ರತಿ ತರಕಾರಿಯಲ್ಲೂ ವಿಟಮಿನ್, ಕ್ಯಾಲ್ಸಿಯಂ, ಪ್ರೋಟೀನ್, ನಾರಿನಂಶ, ಪೊಟ್ಯಾಷಿಯಂ, ಕಬ್ಬಿಣಾಂಶ ಮುಂತಾದ ಪೌಷ್ಟಿಕಾಂಶ ಇರುತ್ತೆ. ಆಹಾರದಲ್ಲಿ ತರಕಾರಿಗಳನ್ನ ಉಪಯೋಗಿಸೋದ್ರಿಂದ ರೋಗಗಳಿಂದ ದೂರ ಇರಬಹುದು ಅನ್ನೋ ಮಾತು ಕೂಡ ಇದೆ. ನಾವು ದಿನನಿತ್ಯ ಆಹಾರದಲ್ಲಿ ವಿಧ ವಿಧವಾದ ತರಕಾರಿಗಳನ್ನ ಬಳಸ್ತೇವೆ. ಅವುಗಳಲ್ಲಿ ವಿಭಿನ್ನವಾದ ಹಾಗೂ ರುಚಿಯಾದ ತರಕಾರಿನೇ ಮಾಡ ಹಾಗಲಕಾಯಿ. ಹಾಗಲಕಾಯಿ ಅಂದ್ರೆ ಮುಖ ಕಿವಿಚವರೇ ಜಾಸ್ತಿ, ಯಾಕಂದ್ರೆ ಹಾಗಲಕಾಯಿ ಕಹಿಯಾದ ತರಕಾರಿ.

ಪೂಜಾರಿ ನೆಲಗೊಂಡ ಸೋ ಅಮ್ಮನಾಲೇ. ಬಲ್ಲವ.